ಆ ವೆರೈಟಿ ಅದು ಕೆಂಪು ಮುಡಿ ವೆರೈಟಿ ಇತ್ತು ರೀ. ಹಾಂ, ಆ ವೆರೈಟಿ ಮಾಡಿದೀವಿ, ಅದರಲ್ಲಿದ್ದ ಅದನ್ನು ಚಲೋ ಬಂತು ಅಂದರೆ ಅದನ್ನು ಜನ ಮೆಚ್ಚದಂಗೆ ಆಯಿತು. ಅದನ್ನು ತೆಗೆದು ಏನು ಮಾಡಿದ್ವಿ, ಮತ್ತು ಬೇರೆ ವೆರೈಟಿ ಮಾಡಿ, ಹಂಗಾಗಿ ಇವಾಗ ಚಲೋನೇ ಅದ ರೀ. ಅದ್ರ ಪೇರು ಇದೆ ಮತ್ತು ಅಂಜೂರು ಇದೆ, ಲಿಂಬೆ ಇದೆ. ಎಷ್ಟೆಷ್ಟು ಎಕರೆ ಇದೆ ಪೇರು ಲಿಂಬೆ ಅಂಜೂರು? 2 ಎಕರೆ ಪೇರ್ಲೆ ಇದೆ ರೀ, 2 ಎಕರೆ ಅಂಜೂರು, 1 ಎಕರೆಗೆ ನಮ್ಗೆ 1 ಎಕರೆ ನಿಂಬೆ, 5 ಎಕರೆ ಬೆಳೆ, 1 ಎಕರೆ ನಮಗೆ ಖಾಲಿ ಅದ ರೀ. ನಮ್ಮನೆ ದನ ಕರ ಹಂಗಾಗಿ ಖಾಲಿ. ಈಗ ಅಂಜೂರು ಯಾವ ತಳಿ ಹೆಚ್ಚಿರಿ? ಅಂಜೂರ ಡಯಾನ. ಯಾಕೆ ಡಯಾನ ತಳಿ ಹೆಚ್ಚಿದ್ರಿ? ಇಲ್ಲರಿ, ಅದು ನಮ್ಮ ಕಕ್ಕವರು ಯಾಕಡೆ ಹೋಗಿದ್ದರು ರೀ, ಅದು ಎಲ್ಲೇ ಹೋಗಿ ತಂದು ಒಂದೇ ಸಸಿ ತಂದರು, ಒಂದು ಎರಡು ತಂದರು ಹಚ್ಚಿದ್ರು ರೀ. ಅವು ಭಾರಿ ಕೇಳಕತ್ತಿದ್ರು ಯಾರು ನೋಡಿದ್ರೆ. ಔಟ್ರಕ್ಕೆ ನಾವು ಸಸಿ ಕಟ್ಟಿದ್ವಿ, ಸಸಿ ಕಟ್ಟಿ ಸ್ವಲ್ಪ ಮಾಡಿದ್ವಿ, ಅಷ್ಟು ಎಷ್ಟೋ 1.5 ಎಕರೆ ಅಷ್ಟು. ಅವಾಗ ಭಾರಿ ಬರೋಕ್ಕಾಯ್ತು. ಹಂಗಾಗಿ ಈಗ ನಾವು 1-2 ಎಕರೆ ಮಾಡಿದ್ವಿ, ಅವ್ರು 1-2 ಎಕರೆ. ಹೇಗೆ ಡಯಾನ ಮತ್ತು ಇವೇನು ಪಿಂಕ್ ಒಂದು ಅಂಜೂರು ಬರುತ್ತಲ್ಲ, ಅದಕ್ಕೆ ಇದಕ್ಕೆ ನೋಡಿರಿ, ಹಣ್ಣು ಸೈಜು ರುಚಿ ತಾಳುವಂಥ ಒಂದು ಗುಣಮಟ್ಟ, ಇಡುವಂಥ ಗುಣಮಟ್ಟ ಹೇಗದಂತ? ಇದಕ್ಕೆ ವ್ಯಾಲ್ಯೂ ಜಗ್ಗಿ ಅದ್ರಿ ಈಗ. ಹಾಂ, ಡಯಾನಕ್ಕ ನೀನು ಬಜಾರ್ಗೆ ಹೋದರೆ ನಮ್ಮಲ್ಲಿ 80 ತಗೊಂತಾರೆ, ನಮ್ಮ ಕಣ್ಣೆದ್ರಿಗೆ 180 ರೂಪಾಯಿ ಆಗ್ತಾರೆ ನಮ್ಮ ಎದುರಿಗೆ. ಈಗ ನಮ್ಗೆ ಏನಂದರೆ ಮಾರ್ಕೆಟ್ಗೆ ನೆರವೇ ಇಲ್ಲಿ ಒಯ್ಯಬೇಕು ನಾವು. ಈಗ ನಾವಂತೂ ಮಾರೋಕ್ಕಾಗೋದಲ್ಲ ರೈತರು, ಹಂಗಾಗಿ ನಮ್ಮ ಕಣ್ಣೆದ್ರಿಗೆ ಅದಕ್ಕೆ ಭಾರಿ ಬೆಲೆ ಅದ. ಹಂಗಾಗಿ ಸಸಿಗಳನ್ನು ಕಂಡಂಗೆ ಕೊಟ್ಟು ಬೇರೆ ಬೇರೆ ಕಡೆ ಒಯ್ದಾರೆ. ಈ ವರ್ಷವೂ ಸಸಿ ಕಟ್ತೀವಿ ರೀ. ಹಾಂ, ಹೇಗೆ ಸಸಿಗಳನ್ನು ಒಂದೊಂದು ಗೂಟಿ ಕಟ್ಟಿದ ಸಸಿಗಳನ್ನ ಹೇಗೆ ಮಾರ್ತಾ ಇದ್ದೀರಿ? ಈಗ ಅಂದರೆ ಅದನ್ನು ನೋಡಿರಿ, 30-40 ರೂಪಾಯಿ ಗೂಟಿ ಸಸಿ. ಏನು ರೀ, 30 ರೂಪಾಯಿ ಅಂತೂ ಮೊದಲೇ ಅಡ್ವಾನ್ಸ್ ಕೊಟ್ಟು ಹೋಯ್ತಾರೆ. ಅಂಜೂರನ್ನು ಎಷ್ಟು 1 ಎಕರೆದಲ್ಲಿ ಸಸಿ ಕುಂತಾವೆ, ಎಷ್ಟು ಅಂತರ ಕೊಟ್ಟು ಹಚ್ಚಿದ್ದೀರಿ? ಅಂಜೂರು ಹೆಂಗೆ ಅನಿಸ್ತದೆ ನಿಮ್ಗೆ? ಅಂಜೂರು ಬೆಳೆ ಭಾಳಷ್ಟು ಅದಕ್ಕೆ ಜೋಪಾನ ಮಾಡಬೇಕು, ಭಾಳಷ್ಟು ಕಾಳಜಿ ಮಾಡ್ಬೇಕಂತೀರ, ಹೇಗೆ? ಭಾಳಷ್ಟೇನು ಕಾಳಜಿ ಇಲ್ಲರಿ, ಅದು ಅಂತ ಬರೇನಿಲ್ಲ. 10x10 ಹಚ್ಚಬೇಕು ಒಟ್ಟು. ಹಿಂಗೆ ಟ್ರ್ಯಾಕ್ಟರ್ ಹೋಗ್ಬೇಕು, ಹಿಂಗೆ ಟ್ರ್ಯಾಕ್ಟರ್ ಹೋಗ್ಬೇಕು. ಯಾಕಂದರೆ ಈ ಕಾಲದಾಗ ಎತ್ತಿನ ಒಕ್ಕಲ್ತಾನ ನಡೆದಿಲ್ಲ, ಕೂಲಿ ಆಳು ನಡೆದಿಲ್ಲ, ಹಂಗಾಗಿ ಹಿಂಗೆ 10x10 ಅಷ್ಟು ರೀ. ಹ್ಞೂ, ಅಂದರೆ ಅದರಲ್ಲಿ ಏನು ಲೇಬರ್ ಕೆಲಸ ಇಲ್ಲ, ಬರೀ ಟ್ರ್ಯಾಕ್ಟರಿಂದ ಟ್ರ್ಯಾಕ್ಟರಿಂದ ಮಾಡ್ತೀವಿ. ಯಾವ ದೊಡ್ಡ ಎಷ್ಟೋ ಮನುಷ್ಯನ ಹತ್ರ ಆಗೋವರೆಗೆ, ಆಮೇಲೆ ಏನಂದರೆ ಟ್ರ್ಯಾಕ್ಟರ್ ಕೆಲಸ ಕಡಿಮೆ ಮಾಡಿಬಿಡ್ತೀವಿ. ಹಿಂದಾಡ ಕಟಿಂಗ್ ಆಗತ್ತಾನ ಅರಗದೇ ಇಲ್ಲ, ಕಸನೂ ಕಡಿಮೆ ಆಗಿಬಿಟ್ಟಿರ್ತದಲ್ಲ. ಹಿಂದಾಡ ಕಟಿಂಗ್ ಆದಮೇಲೆ ಮತ್ತೆ ಅರಗುತ್ತೆ. ಎಷ್ಟು ಸಸಿ ಕುಂತ 1 ಎಕರೆದಲ್ಲಿ ಅಂಜೂರು? 1 ಎಕರೆಗೆ 800 ಕುಂತಾವೆ ನೋಡ್ರಿ, 800 ಕುಂತಾವೆ ರೀ. 1 ಎಕರೆ ಹಚ್ಚಿದ ಎಷ್ಟು ವರ್ಷಕ್ಕೆ ಪ್ರಾರಂಭ ಆಯ್ತು ಹಣ್ಣು? ಹಚ್ಚಿದ 6 ತಿಂಗಳಿಗೆ ಪ್ರಾಬ್ಲಮ್, 6 ತಿಂಗಳಿಗೆ ಬರ್ತದೆ. ಅದನ್ನು 6 ತಿಂಗಳಿಗೆ ನೀವು ಕಟಿಂಗ್ ಚಾಲು ಮಾಡ್ತೀರಿ? ಹಾಂ, ಹಣ್ಣು ಚಾಲು ರೀ. ಅಲ್ಲ, ಕಟಿಂಗನ್ನು ಮಾಡ್ಬೇಕಲ್ಲ ಅಂಜೂರ. ಅದು ಏನಂದರೆ ನಾಳೆ ಇದ್ರಾಗ ಮಾಡ್ತೀವಿ ರೀ, ಯಾವುದ್ರಾಗ ದಸರೆ ಮುಂದೆ ಕಟಿಂಗ್ ಮಾಡ್ತೀವಿ. 8 ಸಲ ಮಾಡ್ತೀರಿ ವರ್ಷದಲ್ಲಿ ಕಟಿಂಗ್? 1 ಸಲ ರೀ, 1 ಸಲ. ಅಲ್ಲಿ ತಾನ ಹಣ್ಣು ಬಂದಕಂತ ಇರ್ತದೆ. ಹೇಗೆ ಕಟಿಂಗನ್ನು ಎತ್ತರವಾಗಿ ಬೆಳೆದಂತನ ಕಟ್ ಮಾಡ್ತಿರೋ ಅಥವಾ ಹೇಗೆ ಮಾಡ್ತೀರಿ ಕಟಿಂಗ್? ಒಂದು ಗೇಣೆ ಬಿಟ್ಟು ಕಟ್ ಮಾಡಿಬಿಡ್ತೀವಿ, ಯಾಕಂದರೆ ಮತ್ತೆ ಅಲ್ಲಿದ್ದ ಹಣ್ಣು ತಗೊಂಬರ್ತದ್ರೆ ಮ್ಯಾಕ್. ಈಗ ಎತ್ತರ ಬೆಳೆಸ್ಕೊಂತವ್ರೆ ಮೇಲೆ ಹೋಗಿ ಮರ ಆಗ್ತದೆ, ಇಲ್ಲಂತಲ್ಲ, ಹಣ್ಣು ಹರ್ಕಕ್ಕೆ ತ್ರಾಸ ಆಗ್ತಾನ. ಹಾಂ, ಹಂಗಾಗಿ ನಾವು ಕಟಿಂಗ್ ಮಾಡ್ಕೊಂತ ಇದ್ರೆ ನಮ್ಗೆ ಎಲ್ಲಿಗೆ ನಿಲ್ಕಲ್ಲಿ ತಾನೇ? ಹಾಂ, ನಿಲ್ಕು ಅಷ್ಟೇ ಉಳಿಸಿ. ಹಾಂ, ಇಲ್ಲ ಮೊದಲೇ ಕಟ್ ಮಾಡ್ತೀವಿ ರೀ, ಅದು ಬೆಳೆ ಅಂತರ ಬರೋದ್ರಾಗೆ ಮತ್ತೆ 1-4 ತಿಂಗಳ ರೆಸ್ಟ್ ಕೊಡ್ತೀವಿ. ಅದು ಮತ್ತೆ ಚಿಗುರು ಬರ್ತದಲ್ಲ ರೀ ಕಟಿಂಗ್ ಮಾಡಿದ ಮ್ಯಾಗ, ಹಂಗಾಗಿ ಚಲೋ ಬರ್ತದೆ. ಹೇಗೆ ಒಂದು ಗಿಡಕ್ಕೆ ಅಂದಾಜು ಈಗ ನಿಮ್ಮದು 2 ವರ್ಷ ಆಯ್ತು ಹಚ್ಚಿ ಅಂಜೂರು? 2 ವರ್ಷ ಆಯ್ತು ರೀ. ಎಕರೆಗೆ ನೋಡ್ರಿ ಏನಿಲ್ಲ ಅಂದ್ರೆ ಮಿನಿಮಮ್ 1.5-2 ಲಕ್ಷ ರೂಪಾಯಿ ಆಗ್ತದೆ. ಅಲ್ಲ, ಒಂದು ಗಿಡಕ್ಕೆ ಅಂದಾಜು 1 ಕೆಜಿ ಹಣ್ಣಾಗತ್ತ 1 ವರ್ಷದಲ್ಲಿ? ರೀ 10 ಕೆಜಿ ತನಕ ಕಡಿಮೆ ಆಗೋದಲ್ಲ, ಒಂದು ಗಿಡಕ್ಕೆ 10 ಕೆಜಿ ಕಡಿಮೆ ಆಗಬಾರ್ದು ನನ್ನ ಅಂದಾಜು. ಏನು ಅದಕ್ಕೆ ಎಣ್ಣೆ ಹೊಡೆದು ರೋಗ ಕೀಟ ಏನಿಲ್ಲರಿ, ವರ್ಷಕ್ಕೊಮ್ಮೆ ಗೊಬ್ಬರ ಹಾಕ್ತೀವಿ ರೀ, ಎಂಡೆ ಗೊಬ್ಬರ ಈ ರೀತಿ ತೋಡಿ, ಈ ಸಸಿ ಬಗಲಾಗ ಈ ರೀತಿ ತೋಡಿ ಎಲ್ಲ ಈ ಸೈಡ್ ಗೊಬ್ಬರ ಹಾಕ್ಬಿಡ್ತೀವಿ, 2 ಸೈಡ್ ಹಾಕ್ಬಿಡ್ತೀವಿ. ಎಷ್ಟು ಹಾಕ್ತಾರೆ ತಿಪ್ಪೆ ಗೊಬ್ಬರ ಅಂದರೆ 2 ಪುಟ್ಟಿ ರೀ? ಒಂದು ಸರ್ಕಾರಿ ಗೊಬ್ಬರ ಏನು ಹಾಕ್ತಾರೆ? ಸರ್ಕಾರಿ ಗೊಬ್ಬರನೇ ಇಲ್ಲರಿ, ಒಟ್ಟು ಗೊಬ್ಬರನೇ ಹಾಕೋದಲ್ಲ. ಎಣ್ಣೆ 8 ಸಲ ಹೊಡ್ತೀವಿ 1 ವರ್ಷದಲ್ಲಿ? ಎಣ್ಣೆ 2 ಸಲ ಆದರೆ ಅದಕ್ಕೆ ಮಾತ್ರ, ಈ ಪೇರ್ಲಾಕ ಆದರೆ 4-5 ಸಲ ಹೊಡಿಬೇಕು. ಈಗ 2 ಎಕರೆ ಪೇರು ಹೆಂಗೆ ಹಚ್ಚಿರಿ? ಎಷ್ಟು ಯಾವ ತಳಿ ಹಚ್ಚಿರಿ ಪೇರು? ಎಷ್ಟು ಅಂತರ ಕೊಟ್ಟು ಹಚ್ಚಿರಿ ಪೇರು ಅಣ್ಣ? ಪೇರು ನೋಡ್ರಿ 5x ಹಚ್ಚಿವಿ, ಅರ್ಗಕ್ಕೆ 10 ಮಾಡಿವಿ ಟ್ರ್ಯಾಕ್ಟರ್ ಹೋಗಕ್ಕೆ. ಸಾಲಿಂದ ಸಾಲಿಗೆ 10, ಸಸಿಯಿಂದ ಸಸಿಗೆ 5. ಯಾಕಂದರೆ ನಾಳೆ ಅರ್ಗಕ್ಕೆ ಬರಬಾರ್ದು, ನಮ್ಮ ಟ್ರ್ಯಾಕ್ಟರ್ ಸಲುವಾಗಿ ಎತ್ತುಗಳು ಒಕ್ಕಲ್ತಾನೆ ಇಲ್ಲಿಗ, ಹಂಗಾಗಿ ನಾವು ಹಿಂಗೆ ಮಾಡಿವಿ. ಎಷ್ಟು 1 ಎಕರೆದಾಗ ಸಸಿ ಕುಂತಾವು? ಇವು ನೋಡ್ರಿ, ಇವು ಡಬಲ್ ಕುಂತಾವ ರೀ, ಹೆಚ್ಚು ಕಮ್ಮಿ ಅಂದರೆ ಎಕರೆಗೆ 1400 ತನಕ ಕುಂತಾವು. 2 ಎಕರೆ ಪೇರು ಇದೆ? 2 ಎಕರೆ ಪೇರು. ಅದು ಸಸಿ ಅದು ಎಲ್ಲಿಂದ ತಂದ್ರಿ? ಸಸಿ ಅದು ಯಾವುದಂತಾರೀ ಅಷ್ಟು ಗೊತ್ತಿಲ್ಲ ನನಗೆ. ಬಿತ್ತು ರೇಟ್ ಅದು ನಿಮಗೆ? 30 ರೂಪಾಯಿಗೆ 1 ಬಿದ್ದು ರೀ ಸರ್. ಪೇರು ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಕಾಯಿ ಪ್ರಾರಂಭ ಆತು ನಿಮ್ಗೆ? ಹಚ್ಚಿದ 3 ತಿಂಗಳಿಗೆ ಚಾಲು ಆತು. ಅವಾಗ ಬಿಡಕ್ಕೆ ಪ್ರಾರಂಭ ಮಾಡ್ತಾರೆ? ಹಾಂ, ಬಿಡಕ್ಕೆ ಚಾಲು ಮಾಡ್ತೀವಿ ರೀ. ಕಟಿಂಗ್ ಮಾಡ್ಕೊಂತ ಈಗ ಆಗ್ಯದಲ್ರಿ, ಈಗ ಹಚ್ಚಿ ಈಗ 5 ತಿಂಗಳಾಯಿತು, 2 ತಿಂಗಳೇ ಚಾಲು ಮಾಡಿ. ಮತ್ತು ಇದರಲ್ಲಿ ಏನಾದರೂ ಬೆಳೆಗಳು ಹಾಕಿದರೆ ಹಚ್ಚಿದ ಮೇಲೆ ಏನಾದರೂ ನಡುವೆ? ಏನೇನಿಲ್ಲರಿ, ಗೊಬ್ಬರ ಹಾಕೋದು ಅಷ್ಟೇ ಬಿಡ್ತೀವಿ ರೀ. ನಿಮ್ಮ ಹಚ್ಚಿದ ವರ್ಷನೇ ಬರ್ತದಲ್ರಿ, ಹಂಗಾಗಿ ಏನು ಹಾಕೋದಿಲ್ಲ. ಇದಕ್ಕೆ ಏನನ್ನ ಹಾಕಿದ್ರೆ ಏನಂದರೆ ಬರೀ ನಷ್ಟಕ್ಕೆ ದಾರಿ ಆಗ್ತದೆ, ಎಣ್ಣೆ ಹೊಡಿಯೋಕೆ ತ್ರಾಸು, ಎಲ್ಲ ತ್ರಾಸೆ. ಪೇರುಕ್ಕೆ 8 ಸಲ ಗೊಬ್ಬರ ಹಾಕ್ತೀರಿ 1 ವರ್ಷದಲ್ಲಿ? 1 ಸಲ ಸರ್ಕಾರ ಗೊಬ್ಬರ ಅಂದೇ 1 ಸಲ ಹಾಕ್ಬಿಡ್ತು. ಆಯ್ತು, ಏನೇನು ಹಾಕ್ತೀರಿ ಸರ್ಕಾರ ಗೊಬ್ಬರ? ಎಣ್ಣೆ ಗೊಬ್ಬರ ಬಿಟ್ಟರೆ ಏನಿಲ್ಲ ರೀ, ಏನೇನು ಹಾಕೋದಲ್ಲ ರೀ, ರಾಸಾಯನಿಕ ಗೊಬ್ಬರ ಮಿಶ್ರ ಅಂಬದಿ ಇಲ್ಲ ಇಲ್ಲ ಇಲ್ಲ ರೀ, ಏನೇನು ಇಷ್ಟು ಗೊಬ್ಬರ ಹಾಕೋದಲ್ಲ ಅವು. ಈಗ ಇದರಲ್ಲಿ ಏನು ಸಮಸ್ಯೆ ಬರಾಕತೈತೆ ಪೇರುದಲ್ಲಿ, ಹಣ್ಣು ಹುಳ ತಿನ್ನುವಂಥದ್ದು ರೋಗ? ಅದೇ ಈಗ ಸಣ್ಣ ಮಳೆಗಾಲದಾಗ ಮಾತ್ರ ಬರ್ತದೆ ರೀ, ಇಲ್ಲೇಶ ಬರೋದಿಲ್ಲ. ಮಳೆಗಾಲದಾಗ ನಾವು ಏನಂದ್ರೆ ಅದನ್ನ ಆಸೆ ಪಟ್ಟು ನಾವು ಮಾಡಕ್ಕೆ ಹೋಗ್ಬಾರ್ದು, ಒಂದು 4 ತಿಂಗಳು ಬಿಟ್ಬಿಡ್ಬೇಕು ಅದನ್ನ. ಆ ಟೈಮ್ನಾಗ ಬಿಟ್ಟುಬಿಟ್ರೆ ಕಟಿಂಗ್ ಮಾಡಿ ಬಿಟ್ಟುಬಿಟ್ರೆ ಈ ಟೈಮ್ ಲೇಸ್ ಕಾಯಿ ಬಂದರೆ ಮುಂದೆ ಚಲೋ ಬರ್ತದೆ. ನಾವು ಮಳೆಗಾಲದಾಗ ಮಾತ್ರ ಮಾಡಬಾರ್ದು. ಆದ್ರೆ ನಾವು ಮಳೆಗಾಲದಾಗ ಮಾಡಕ್ಕೆ ಹೋದಿವಿ ಅಂದರೆ ಈಗ ಹೊಲದಾಗ ತಿರುಗಾಡೋಕ್ಕೂ ತ್ರಾಸು ಕೆಸರಾಗ, ಹಂಗಾಗಿ ಹೊಲನು ಕೆಟ್ಟೋಗುತ್ತೆ. ಅಂದರೆ ಬೇಸಿಗೆಯಲ್ಲಿ ಚಲೋ ಹಣ್ಣು ಬರ್ಬೇಕು, ಹಂಗೆ ಬೇಸಿಗೆಯಲ್ಲೇ ಚಲೋ ಬರ್ಬೇಕು. ಬೇಸಿಗೆ ಚಳಿಗಾಲ ಏ ಎರಡು ಮಳೆಗಾಲನೇ ಕುಲ್ಲ ಬಿಟ್ಬಿಡ್ದು ಕುಲ್ಲ ಬಿಟ್ಬಿಡ್ಬೇಕು ರೀ, ಯಾಕಂದ್ರೆ ಅದು ಮಾಡಕ್ಕೆ ಹೋಗಿ ಲಾಭಿಲ್ಲ ನಮ್ಗೆ. ಈಗ ನಮ್ಗೆ ಆ ಕಡೆ ಬೆಳೆಗಳಿರ್ತಾವೆ, ಇದನ್ನೇನು ಮಾಡ್ತೀವಿ ಮರ್ತು ಬಿಡ್ತೀವಿ, ಟೈಮಿಗೆ ಎಣ್ಣೆ ಹೊಡ್ಕೋದು ಆಗೋದಿಲ್ಲ. ನಾವು ಟ್ರ್ಯಾಕ್ಟರ್ಲೇ ಹೊಡಿಬೇಕಲ್ರಿ, ಈಗ ಇದ್ರಾಗ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ತಗೊಂಡೇ ಹೊಡ್ಕೊಂತ ಹೋಗ್ತೀವಿ. ಈಗ ಹೊಲ್ದಾಗ ಹೆಂಗೆ ಹೊಡಿತಾರ ಆ ಟೈಪ್ ಟ್ರ್ಯಾಕ್ಟರ್ಲೇ ಹೊಡಿತೀವಿ ಎಣ್ಣೆ. ಹಂಗಾಗಿ ಏನು ಮಳೆ ಬಂದಾಗ ಇವು ಭೂಮಿ ಹೋಗಕ್ಕೆ ಬರೋದಿಲ್ಲ, ಹಂಗೆ ದಿನ ಇರಬೇಕು ಇವು ಕೆಲಸ. ಅಂದರೆ ಪೇರು ಹೇಗೆ ಈಗ ಸ್ಥಳೀಯವಾಗಿ ಮಾರ್ತಾ ಇದ್ದೀರಾ, ಮತ್ತು ಹೇಗೆ ಮಾಳೆ ಮಾಲು ಭಾಳ ಬಂತು ಮಾರಾಟ ಆಗಲಿಲ್ಲ ಅಂದರೆ ಹೇಗೆ ವ್ಯವಸ್ಥೆಗಳು? ವ್ಯವಸ್ಥೆ ಏನಿಲ್ಲ, ರೈಚೂರು ಮಾರ್ಕೆಟ್ಗೆ ಹೊಡಿತೀವಿ, ಒಂದು ತಂಡ ಎರಡು ತಂಡ ಹೈದರಾಬಾದಿಗೆ ಹೊಡೆದ್ವಿ. ಇನ್ನು ಅಲ್ಲೂ ಬೇಸ್ ಹೋಯ್ತು, 40 ರಂಗೆ ಹೋಯ್ತು, 60 ರಂಗ 40 ರಂಗೆ ಹೋಯ್ತು. ಆದ್ರೆ ಖರ್ಚು ಆಗ್ತದೆ, ಸೊ ಖರ್ಚು ಬರ್ತದೆ. ಇಲ್ಲಿ ರಾಯಚೂರಿನಲ್ಲಿ ಹೇಗೆ ಮಾರ್ತಾ ಇದ್ದಾರೆ ರೇಟ್? ಈಗ ರಾಯಚೂರು ನೋಡ್ರಿ 400 ರಿಂದ 500 ರೂಪಾಯಿ ಹೋಗ್ತದೆ ಒಂದು ಬಾಕ್ಸ್. ಎಷ್ಟು ಕೆಜಿ ಅದು? 20 ಕೆಜಿ ಬೀಳ್ತದೆ, ಇನ್ನೂ ಕಡಿಮೆ ಬೀಳ್ತದೆ, 25 ಬೀಳ್ತದೆ. 25 ರೂಪಾಯಿ ಅಂದ್ರೆ ನಿಮಗೇನು ಲಾಸ್ ಇಲ್ಲ? ಲಾಸ್ ಇಲ್ಲರಿ, ಅದು ಏನು ನಮ್ಗೆ ತೊಂದರೆ ಇಲ್ಲ, ತಮಾಟಿಗಿಂತಲೂ ಉತ್ತಮ. ಏನು ತ್ರಾಸಿಲ್ಲ, ಗಳೆ ಹೊಡೆದು ಗೊಬ್ಬರ ಹಾಕೋದು, ನೀರು ಬಿಡೋದು. ವರ್ಷಕ್ಕೆ ಒಂದು ತಂಡ ನೀರಂತೂ ಡ್ರಿಪ್ಪಿಗೆ ಮುಖಾಂತರ ಬರ್ತಾವೆ, ಮನೆಯಲ್ಲಿ ಬಟನ್ ಹಾಕಿದ್ರೆ ಅವೇ ಬರ್ತಾವೆ. ಏನ್ರಿ ಏನು ತೊಂದರೆ, ನೀರಿನ ತೊಂದರೆ ಇಲ್ಲ ನಮ್ಗೆ. ಅಂದರೆ ಈಗ ಪೇರು ಹಚ್ಬೇಕಂತೇಳಿ ನಿಮ್ಗೆ ಯಾರು ಹೇಳಿದ್ರು ಮತ್ತೆ ಇದನ್ನೇನು ನಿಮ್ಗೆ ಐಡಿಯಾ ಬಂತು ಹೆಂಗೆ ಹಚ್ಚಿದ್ರಿ ಪೇರು ಇದೆ? ನಾವು ನೋಡಿ ಬಂದಿವ್ರು ಅಂತಲ್ಲಿ ಹಚ್ಚಿದ್ರು ಒಬ್ಬರು ಆ ಕಡೆ, ಆದರೆ ಸ್ವಲ್ಪ ಹಚ್ಚಿದ್ದ, ಅದು ಭೂಮಿ ಸ್ವಲ್ಪ ಇದ್ದತ್ತು ಹಚ್ಚಿದ್ದ. ಬಂದು ನಾವು ಏನು ಮಾಡಿದ್ವಿ, ಮೊದಲು ಹಚ್ಚಿದ್ವಿ 1 ಎಕರೆ ಹಚ್ಚಿದ್ವಿ. 1 ಎಕರೆ ಹಚ್ಚೋಣ, ದಿನ ಸಿಕ್ತಿನಾಗ್ರೆ ಕೋತಿದ್ದೀನಿ, ದಿನ 4 ರಿಂದ 5 ಬಾಕ್ಸ್ ಕಂಟಿನ್ಯೂ ಗಾಡಿ ಮ್ಯಾಗೆ ತಗೊಂಡು ಹೋಗ್ತದೆ. ಅವಾಗ ಏನಂದ್ರೆ 1,000 ರೂಪಾಯಿಗೆ 1 ಬಾಕ್ಸ್ ಹೋದವು, ದಿನ 4,000-5,000 ಹಚ್ಚಿತ್ತವ. ಅದರಿಂದ ಆಸೆಗೆ ಏನು ಮಾಡಿದ್ವಿ, ಇನ್ನೂ 1 ಎಕರೆ ಹೆಚ್ಚಿಗೆ ಹಚ್ಚಿಬಿಟ್ಟು, ಅಂದ್ರೂ ಲಾಸ್ ಇಲ್ಲ. ಪೇರು ಹಚ್ಚಿ 2 ವರ್ಷ ಆಯ್ತಾ? 3 ವರ್ಷ ಆಯ್ತು. ದಿವಸ ಅಂದಾಜು ಎಷ್ಟು ಕೆ ಜಿ ಹಣ್ಣು ಹೋಗತ್ತೆ ನಿಮ್ದು? ದಿವಸ ನೋಡ್ರಿ, ದಿನ 1 ಕ್ವಿಂಟಲ್ ಹೋಗ್ತದೆ. 25 ರೂಪಾಯಿ ಅಂದ್ರೆ ದಿವಸ ಒಂದು 2,500 ರೂಪಾಯಿ ನಿಮ್ಗೆ? 2,500 ಅಂತ ಹೇಳಿದ್ನಲ್ಲ ರೀ, ಹಾಂ 3,000 ರೂಪಾಯಿ ನೋಡ್ರಿ. ಎಲ್ಲ ದಿವಸ 3,000 ಎಲ್ಲಿ ತನಕ ಎಷ್ಟು ದಿವಸ ಹಣ್ಣು ಬರ್ತದೆ? ಹೇಳಿದ್ನಲ್ಲ ರೀ, 4 ತಿಂಗಳು ಬಂದಿರ್ತದೆ ಅಂತ ಹೇಳಿದ್ನಲ್ಲ. ಮಳೆಗಾಲದಾಗ ಕಂಟಿನ್ಯೂ ಚಾಲು ಇರ್ತದೆ, 8 ತಿಂಗಳು ಹಣ್ಣು ಇರ್ತವೆ. ಈಗ ಇದ್ರಾಗ ಇಲ್ದ್ರಕ್ಕೂ ಅದ್ರಾಗ ಅದ್ರಾಗ ನಮಗೆ ಏನಂದ್ರೆ ದಿನ 3-4 ಸಾವಿರ ರೂಪಾಯಿ ಇನ್ಕಮ್ ಇದ್ದಂಗೆ. ಅಂದ್ರೆ ಇದೇನು ಅಂತ ರಿಸ್ಕ್ ಏನಿಲ್ಲ? ರಿಸ್ಕ್ ಇಲ್ಲ ರೀ, ರಿಸ್ಕ್ ಇಲ್ಲ. ಇದ್ರಾಗ ಸಹ ನಾವು ಎಣ್ಣೆ ಹೊಡೆದಿವ್ರು, 1-2 ತಂಡ ಆರಾಮ್ ಕಸದ ಎಣ್ಣೆ ಹೊಡೆದು ಬಿಟ್ಟಿವಿ. ಏನ್ರಿ ಹಂಗ ಕಳೆ ಸಹ ಇಟ್ಟಿಲ್ಲ, ಇವಾಗ ಏನಂದ್ರೆ ಕಿತ್ತೆ ಹಾಕ್ಸ್ತೀವ್ರಿ ಹೆಗ್ಗೆ ಸರಿ. ಮತ್ತೇನು ಬರೀ ತಿಪ್ಪೆ ಗೊಬ್ಬರ ಹಾಕೋದು, ಡ್ರಿಪ್ ಚಾಲು ಮಾಡಿರಿ, ನೀರು ಹಾಯ್ತತ ಎಣ್ಣೆ ಏನು ವರ್ಷದಲ್ಲಿ 1-2 ಸಲ ಹೊಡಿತಾರೆ ಎಣ್ಣೆ? ಇದಕ್ಕೆ 1-5 ಸಲ ಹೊಡ್ಸ್ಕೊಂತಾರೆ. ಏನು ಹುಳ ಬರ್ತದೆ ಇದಕ್ಕೆ? ಇದೇ ಇವೇ ಹುಳನೇ ಅಲ್ರಿ, ಒಂಥರ ದ್ವಾಮೆ ಥರ ಕೆಂಪು ಹುಳ ಬರ್ತದೆ ಸಣ್ಣ, ಅಲ್ಲಿಂದ ಮೇಲೆ ತೂತಾಗ್ತದ್ರಿ ಹುಳ, ಕೆಂಪದು ನೊಣ, ಕರಿ ನೊಣ ಟೈಪ್ ಇರ್ತದೆ, ಕೆಂಪು ನೊಣ ತೂತಾಕಿ ಹೋಗ್ತದೆ, ಅದ್ರ ಹುಳ ಆಗಿಬಿಡ್ತದೆ. ಒಟ್ಟ ಅದು ಕಾಯಿ ಇರಲಿಕ್ಕೆ ಅರ್ಕಂತೆ ಇರ್ಬೇಕು ನಾವು, ಅಂದ್ರೆ ಮಾತ್ರ ಚಲೋ ಇರ್ತದೆ. ಒಟ್ಟ ಹಣ್ಣು ಆಗಿ ಹೊಡ್ಬಾರ್ದು, ಬಿಟ್ಟರೆ ನಮ್ಗೆ ಹೊಡ್ತಾನೆ. ಈಗ ನರಸರೆಡ್ಡಿ ಅವರೇ, ತಮ್ಮದು ನೋಡ್ರಿ ಈಗ 5 ಎಕರೆ ತೋಟಗಾರಿಕೆ ಬೆಳೆಗಳಿದಾವೆ, ಆಮೇಲೆ ಬೇರೆ ಬೆಳೆಗಳು ಏನೇನು ಬೆಳಿತೀರಿ? ದನ ಸಾಕಾಣಿಕೆ ಅದು ಹೇಗಿದೆ ನಿಮ್ದು ಒಕ್ಕಲ್ತನ? ಒಕ್ಕಲ್ತನ ದನ ಸಾಕಾಣಿಕೆ ಚಲೋ ಆದರೆ ವರ್ಷ ಏನಂದ್ರೆ ಅಂದ್ರೆ ದನಗಳು ಮಾರಿಕೊಂಡ್ರು ವರ್ಷ 1.5-2 ಲಕ್ಷ ರೂಪಾಯಿ ದನ ಹೋಗೇ ಹೋಗ್ತಾವ, ಅದರಿಂದ ಏನು ನುಕ್ಸಾನ ಇಲ್ಲ. ದಾಳು ಇಟ್ಟಿವಿ, ಅವನಿಗೆ ಎಷ್ಟು ಕೊಟ್ರು, ಈಗ ತಿಂಗಳ 6,000 ಕೊಟ್ರು 10 ತಿಂಗಳಿಗೆ 60,000-60,000-70,000 ಆಗಲಿ, ದನಗಳಿಂದ ನಮ್ಗೆ ಹಾಲು ಉಣ್ತೀವಿ. ಇದರಿಂದ ಏನೇನು ದನ ಅದಾವ? ಆಕಳುಗಳದಾವ? ಎಮ್ಮೆ ಮಾಡಿರಿ? ಎಮ್ಮೆ ಇಲ್ಲರಿ, ಬರೀ ಆಕಳುಗಳೇ. ಏನೀವು ಗೀರ್ ತಳಿ ಯಾವ? ಗೀರ್ ತಳಿ ಅವ್ರಿ, ಗೀರ್ ತಳಿ ಅವ್ರಿ. ಎಷ್ಟು ಅದಾವ ಆಕಳ? ಮೂರ ಅವ್ರಿ. ಇನ್ನು ಮತ್ತೆ ಬೇರೆ ಜವಾರಿ ಆಕಳುಗಳು? ಜವಾರಿ ಅವ್ರಿ, ಕಂಬರಿ ಅವ್ರಿ, ಗೀರ್ ಅವ್ರು. ಅಂದ್ರೆ ಗೊಬ್ಬರ ರಗಡ್ ಬರ್ತತ, ಹಾಲು ಹೈನು ತೊಂದರೆ ಏನೇನಿಲ್ಲರಿ. ಭಾರತೀಯ ಗೊಬ್ಬರ ನಿಮ್ಮ ಭೂಮಿಗೆ? ಅದೇ ಗೊಬ್ಬರ ಸರಿ ಹೋಗ್ತದೆ, ನಾವು ಗೊಬ್ಬರನೂ ಕೊಡಕ್ಕೆ ಹೋಗೋದಿಲ್ಲ. ಇಲ್ಲಿದ್ದಿಲ್ಲೇ ನಮ್ಮ ಟ್ರ್ಯಾಕ್ಟರ್ ಇರ್ತದೆ, ಒಂದು ತಂಡ ಲೇವರ್ನ ಕರ್ಕೊಂತೀವಿ, ಹಾಕ್ಸಿಬಿಡ್ತೀವಿ, ನಡೆಯಂದು ಬಿಡ್ತೀವಿ. ಹೇಗೆ ಮತ್ತೆ ಒಣಬೇಸಾಯ ಏನದವ? ಒಣಬೇಸಾಯ ಹತ್ತಿ ಆದ್ರಿ, ಹತ್ತಿ ಒಂದು 200 ಕ್ವಿಂಟಲ್ ಆಯ್ತು ರೀ. ಎಷ್ಟು ಎಕರೆ ಹಾಕಿರಿ ಒಣಬೇಸಾಯ? ಎಷ್ಟದ ನಿಮ್ದು ಒಣಬೇಸಾಯ? 30 ಎಕರೆ ಆದ್ರಿ. ಎಲ್ಲ ಹತ್ತಿ ಹಾಕಿದ್ದೀವಿ ರೀ, ಅಂದ್ರೆ ಈ ವರ್ಷ ಬಿತ್ತಿಗೆ ಚಲೋ ಆಗ್ಲಿಲ್ಲ, ಅದು 300 ಕ್ವಿಂಟಲ್ ಮೇಲೆ ಆಗ್ಬೇಕು. ಒಳ್ಳೆ ಧಾರಣೆ ಹತ್ತಿದೀವಿ ಸಲ? ಹೇ ಒಳ್ಳೆ ಚಲೋ ಸಿಕ್ತೀರಿ, ಚಲೋ ಸಿಕ್ಕಿ ವರ್ಷ ಬೇಸ ಆಯ್ತು ಬರೋಲ್ಲ. ಹತ್ತಿ ಬೆಳೆದಂಥವ್ರು ಒಳ್ಳೆ ಖುಷಿಯಾಗಿದ್ದಾರೆ ಸಲ? ಅಲ್ಲ ಈ ವರ್ಷ ಚಲೋ ಆಯ್ತು ಅಂತೀರಲ್ರಿ, ಈ ವರ್ಷ ಚಲೋ ಆಯ್ತು. ಹೇಗೆ ನಿರ್ವಹಣೆ ಮಾಡ್ತೀರಿ ಇಷ್ಟೆಲ್ಲ? 30 ಎಕರೆ ಒಣಬೇಸಾಯ, 5 ಎಕರೆ ತೋಟ ಸಂಘಟನೆ ಮಾಡ್ತೀವಿ. ಮನೆಯಲ್ಲಿ ಕೆಲಸ ಮಾಡುವಂಥ ಜನ ಎಷ್ಟು ಬಂದಿದ್ದೀರಿ? ಮನೆಯಲ್ಲಿ ಯಾರಿಲ್ಲ, ನಾನೊಬ್ಬತ್ತಿ, ಕೆಲಸ ಮಾಡೋರು ಯಾರಿಲ್ಲ. ಮೇಲೆ ನೀವು ಹಚ್ಕೊಂಡು ನೀವೇ ಮಾಡಿ? ಹಾಂ ನಾನೇ ಮಾಡ್ತೇನೆ ರೀ, ಈಗ ಏನು ಬೇಕಾಗೋದಿಲ್ಲರಿ, ಏನು ಕೆಲಸ ಅಂತೂ ಇಲ್ಲ. ತೋಟಗಾರಿಕೆ ಬೆಳಗ್ಗೆ ಏನು ಬೇಕಿಲ್ಲ ಅಂದರೆ ಹತ್ತಿ ಹಾಕಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಹಾಕಿದ್ರೆ ಸಹ ಬೇಕಿಲ್ಲರಿ, ಈ ಕಾಲಕ್ಕೆ ಐಷಾರಾಮಿ ವರ್ಷನ ತ್ರಾಸ ಆಗ್ತಿತ್ತು ಈ ಕಾಲಕ್ಕೆ. ಯಾಕಂದ್ರೆ ಲೇವರ್ ಎಲ್ಲ ಎಕ್ಕಡೆ ಉದ್ಯೋಗ ಬರ್ತಾರೆ, ಆಟೋ ತಗೊಂಬರ್ತಾರೆ, ಪಾಪ ಒಂದೇ ದಿನದಾಗ ಬಿಡಿಸಿ ಹಾಕಿ ಹೋಗ್ತಾರೆ, ದಿನ 30-40 ಕ್ವಿಂಟಲ್ ಬಿಡಿಸ್ತಾರೆ. ಹಂಗಾಗಿ ಆರಾಮಿವಿ ಅವಾಗೇನಂದರೆ ಊರಗಳ ಮಂದಿ ಈಗ ಎಕ್ಕಡ ಸಂಪರ್ಕ ಈ ಕಡೆ ಬರ್ತದಲ್ಲ, ಈ ಕಡೆ ಮಂದಿ ಆ ಕಡೆ ಬರ್ತದಲ್ಲ, ಹಂಗಾಗಿ ತೊಂದರೆ ಇತ್ತು ನಮಗೆ. ಇವಾಗ ಏನು ತೊಂದರೆ ಅಂಬೋದಿಲ್ಲ. ಹೆಂಗ್ರಿ ನರಸರೆಡ್ಡಿ ಅವ್ರು, ನಿಮ್ಮ ಒಕ್ಕಲ್ತನ ಮೊದಲಿಂದು ಈಗಿಂದ ನೋಡಿರೋ ಒಕ್ಕಲ್ತನ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನ್ನಿಸ್ತು ನಿಮ್ಗೆ? ಇವಾಗ ನೋಡಿದರೆ ಗುಣ ಅನ್ನಿಸ್ತದೆ ರೀ, ಮೊದಲಿಗಿಂತಲೂ ಈಗೇ ಗುಣ. ತಂದೆಯವರಿದ್ದಾಗಿನ ಒಕ್ಕಲ್ತನ ನಿಮ್ಮದು ನೋಡಿದ್ರೆ? ನಮ್ಮ ತಂದೆಯವರಿದ್ದಾಗ ಅವಾಗೇನಂದ್ರೆ ಇಲ್ಲಿ ಜನನೇ ಇಲ್ಲಿ ಮಾಡ್ತದ್ರಲ್ರಿ, ಹಂಗಾಗಿ ಸ್ವಲ್ಪ ಜನದ್ದು ತ್ರಾಸಾಗ್ತಿತ್ತು. ನಮ್ಮ ತಂದೆಯವರು ಭಾಳ ತಿಪ್ಪಲು ಪಟ್ಟು ಮಾಡ್ಯಾರ, ಇಲ್ದ್ರೆ ನಾವ್ಯಾವ ಮಾಡ್ಕೋಕೆ ಸಾಧ್ಯ ರೀ? ಮೊದಲು ಅವ್ರು ಮಾಡಿದಿಂದ ನಾವು ಹಿಂದೆ ಸುಮ್ಮನೆ ಓದಂಗ, ನಾವೇನು ಅವ್ರು ಮಾಡಿದ್ರಾಗೆ ಹೊಂಟಿವಿ, ನಾವೇನು ಹೊಸದು ಮಾಡಿಲ್ಲರಿ, ನೀರಾವರಿ ಮಾಡ್ಕೊಂಡು ಎಷ್ಟೇ ಇಂಪ್ರೂವ್ ಮಾಡಿವಿ, ನಮ್ಮ ತಂದೆದೇ ಆಶೀರ್ವಾದ, ನಾವೇನು ಮಾಡೋಕ್ಕಾಗೋದಿಲ್ಲ, ಆಗಿಲ್ಲ ಅಂತೀವಲ್ಲ ರೀ, ನಮ್ಮ ತಂದೆಯಿಂದನೇ ಇಷ್ಟೆಲ್ಲ ಗಳಿಸಿದ್ರು. ಈಗ ನೋಡ್ರಿ ಇಷ್ಟ ರೊಕ್ಕ ಕಿಮ್ಮತ್ತಿಲ್ಲ ಈಗ ಅಲ್ಲ, ಈಗ ಅಲ್ಲ ಅವ್ರು ಆಗ ಮಾಡೋದಕ್ಕೆ ನಾವು ಈಗ ಆರಾಮೀವ್ರಿ. ಈಗ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಯಾವಾಗ ಆರಾಮಿರ್ತಿದ್ವಿ? ಈಗ ನಾವು ಬೇರೆ ಥರನೇ ಹೋಗ್ಬೇಕಾಗ್ತತ್ತ. ಹೇಗೆ ಅನ್ನಿಸ್ತದೆ ನೀವು ರೈತರಿಗೆ, ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಣ್ಣಿನ ಬೆಳೆಗಳನ್ನು ಬೆಳೆದು ಲಾಭ ಆಯ್ತು ಅಂತೀರಾ? ಹೇಗೆ ನೀವು ಬಂದು ದಿನ ನೋಡ್ಕೊಂಡು ಹೋಗ್ತಾರ್ರಿ? ಬೆಳಗ್ಗೆ ನೋಡ್ಬೇಕು, ಸಾಯಂಕಾಲ ನೋಡ್ಬೇಕು, ಎಲ್ಲೋ ಒಂದು ಇಬ್ಬರು ಮೂವರು ಹೊಲ್ದಾಗ ತಿರ್ತಾನೆ ಇರ್ತಾರೆ, ಅಡ್ಡಾಡ್ತಾರೆ, ಬಂದು ಓಡ್ತಾರೆ, ಬಂದು ನಿಮ್ಮಿಂದ ಅನುಭವ ತೊಗೊಂಡು ಹೋಗ್ತಾರೆ. ಅದ್ರಾಗ ಈಗ ಲಾಯರ್ಗಳು ಇಬ್ಬರಾರ್ರಿ, ನಮ್ಮ ಮನೆಗೆ ಒಬ್ಬತಾನ ಅವ್ರ ಮನೆಗೆ ಒಬ್ಬತಾನ, ಹಂಗಾಗಿ ಅದನಲ್ಲಿಗೆ ಜನ ಬರ್ತಾರೆ, ಇದನಲ್ಲಿಗೆ ಬರ್ತಾರೆ, ಇವ್ರು ತೋಟದಾಗೆ ಇರ್ತಾರೆ ಯಾವಾಗ ಅವರಲ್ಲಿಗೆ ಬರ್ತಾರೆ, ಇದು ಹೆಂಗಾದಪ್ಪ ಅಂತ ಕೇಳ್ತಾರೆ, ಹಂಗಾಗಿ ಇಂಪ್ರೂವ್ ಆಯ್ತು. ಈಗ ಮಕ್ಕಳು ಹೇಗೆ ಒಕ್ಕಲ್ತನದಲ್ಲಿ ಅವ್ರಿಗೆ ಬುದ್ಧಿ ನಾಲೆಜ್ ಎಲ್ಲ ಬಂದದ ಮಕ್ಕಳಿಗೆ? ನಿಮ್ಮ ಮಕ್ಕಳಿಗೆ ಏನೇ ಇಲ್ಲ ರೀ, ಒಬ್ಬತ ಬಿಸ್ನೆಸ್ ಮಾಡ್ತಾನ್ರಿ, ಒಬ್ಬತ್ತ ಏನಾದರೂ ಓದ್ತಾನ್ರಿ, ಅವ್ರಿಗೂ ಓದ್ತಾ ಓದ್ತಾ ಇದನ್ನು ಕಲಿಸ್ಬೇಕು ಅಕ್ಕ. ಅಗ್ರಿಕಲ್ಚರ್ ನಿಮ್ಮನಂತರ ಮುಂದುವರ್ಸೊಂದು ಹೋಗ್ಬೇಕಲ್ಲ ಅವ್ರು? ಇಲ್ಲರೀ ಮಾಡ್ತಾರೆ, ಅವೇ ಹುಡುಗರೆ ಮುಂಜಾನೆ ಎದ್ದು ಹಣ್ಣುಗಳು ಹರ್ಕೊಂಡು ಓದ್ತಾರೆ, ನಾನೇ ಹೋಗಿ ಮಾಡ್ದಾಗ್ತದ, ಅವರೇ ಮಾಡ್ತಾರೆ ವ್ಯವಸ್ಥೆ, ಅವರೇ ಇರ್ತಾರೆ, ಅವರೇ ಮಾಡ್ತಾರೆ. ಈಗಂತೂ ನಾವು ಅದ್ರ ಇಳಿಯೋದಾಗೋದಿಲ್ಲ, ಹಾಂ, ದಿನ ಬೆಳಕಾದ್ರೆ ರೈಚೂರಿಗೆ ಹೋಗ್ತಾರೆ, ಅವ್ರದೇ ವ್ಯವಸ್ಥೆ. ಅಂದರೆ ಅಂದರೆ ಒಟ್ಟಾರೆ ನರಸರೆಡ್ಡಿ ಅವರೇ, ತಮ್ಮ ಒಂದು ಅಂಜೂರು ಮತ್ತು ಲಿಂಬೆ ಪೇರು ಒಳ್ಳೆಯ ಆದಾಯವನ್ನು ಕೊಡಕ್ಕೆ? ಒಳ್ಳೆಯ ಆದಾಯ ಆದ್ರೆ ಚಲೋ ಆದ್ರಿ. ಲಿಂಬೆಯನ್ನು ಭಾಳಷ್ಟು ಮಂದಿ ಏನು ಸರ್ ಅದು ಲಿಂಬೆ ಏನಕ್ಕೆ ರೇಟೇ ಇಲ್ಲ ಅಂತಿರ್ತಾರೆ, ನಿಮ್ದು ಹೆಂಗೆ ಮಾಡಿ ಅದ್ರಿ? ಅದೇನು ರೂಪಾಯಿಗೆ ಒಂದು ಹೋದ್ರು ಲಾಸ್ ಇಲ್ಲಲ್ರಿ? ಲಾಸ್ ಇಲ್ಲ, ಅದು ಲಾಸ್ ಇಲ್ಲ, ಸುಮ್ಮನೆ ಅಂದರೆ ಇದಕ್ಕೆ ಬಂತು. ಅದರಿಂದ ಏನು ತೊಂದರೆ, ಅದೇ ವರ್ಷಕ್ಕೆ 2 ಸಲ ಎಣ್ಣೆ ಹೊಡಿಸಿದಿಲ್ಲ, ಅದು ಮೇಂಟೈನ್ ಮಾಡೋದು ಮೇನು. ಎಲ್ಲ ಡ್ರಿಪ್ ಮಾಡಿಸಿಬಿಟ್ಟಿರಿ? ಎಲ್ಲ ಡ್ರಿಪ್ ಮಾಡಿಸಿವ್ರಿ. ಏನು ಬೋರ್ ನೀರು ಅನುಕೂಲತೆ ಹೆಂಗದೆ? ಬೋರ್ ಚಲೋ ಅದ್ರಿ, 2.5 inches ಅದ್ರ ಬೋರ್. 2.5 inches ಅಂದ್ರೆ 5 ಎಕರೆ ನೀರು, ಇದನ್ನ ಎಲ್ಲ ಮಾಡಿದ್ರು ನಡೀತದೆ ನೋಡ್ರಿ. ಅಂದರೆ ಒಟ್ಟಾರೆ ನಿಮ್ಗೆ ಖುಷಿಯಾಗಿದೆ ನೀರಾವರಿ ಮಾಡ್ಕೊಂಡು? ಆರಾಮಿವ್ರಿ ಅಂತೀವಲ್ರಿ, ನಮ್ಮ ಹಿಂದಕ್ಕೆ ನಮ್ಮ ಯಜಮಾನ್ರು ಮಾಡಿದದಕ್ಕೆ ಏನ್ರಿ, ನಾವು ಎಕ್ಕಡೆ ತಿರುಗಾಡ್ದಂಗೆ ಆರಾಮಿವ್ರಿ ಅಂತೀವಲ್ರಿ. ಒಳ್ಳೇದು ನರಸರೆಡ್ಡಿ ಅವರೇ, ನೋಡಿ ನಿಮ್ಮ ಪೇರು ಅಂಜೂರು ಮತ್ತು ಲಿಂಬೆ ಒಳ್ಳೆಯ ಆದಾಯವನ್ನು ತರ್ತಾ ಇದ್ದೇವೆ, ಒಣಬೇಸಲ್ಲಿ ಹತ್ತಿ ಬೆಳೀತಾ ಇದ್ದೀರಿ, ಕಷ್ಟಪಟ್ಟು ಮಾಡ್ತಾ ಇದ್ದೀರಿ, ಒಳ್ಳೆಯ ಆದಾಯ ಬರ್ತಾ ಇದೆ. ಖಂಡಿತ ಇದೇ ರೀತಿ ರೈತರು ಮಾಡಿದರೆ ಎಲ್ಲ ರೈತರಿಗೂ ಒಕ್ಕಲ್ತನದಲ್ಲಿ ಲಾಭ ಇದೆ. ಆದರೆ ಪ್ಲ್ಯಾನ್ ಮಾಡಿ ವಿಚಾರ ಮಾಡಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡಿದರೆ ಖಂಡಿತ ಲಾಭ ಇದೆ. ಇದೇ ರೀತಿ ನಮ್ಮ ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತೇವನ್ನ, ನಿಮ್ಮ ವಿಚಾರವನ್ನು ನಮ್ಮ ರೈತರಿಗೆ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ರೀ. ಇದುವರೆಗೆ ರಾಯಚೂರು ತಾಲೂಕಿನ ಚಿಕ್ಕವಡ್ಲೂರು ಗ್ರಾಮದ ನರಸರೆಡ್ಡಿ ಅವರ ತೋಟಗಾರಿಕೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೇ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹೀ ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಬೆಂಡೆ ಬೆಳೆಯಲ್ಲಿ ಬರುವ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಡೆ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಬನ್ನಿ, ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಅಜಿತ್ ಕುಮಾರ್ ಅವರೇ. ನಮಸ್ತೆ ಸರ್. ಹೇಳಿ, ಬೆಂಡೆಗೆ ಪ್ರಮುಖವಾಗಿ ಯಾವ್ಯಾವ ರೋಗಗಳು ಈ ಭಾಗದಲ್ಲಿ ಬರ್ತಾ ಇರ್ತಾವಂತೀರಿ? ರೈತ ಮಿತ್ರರಿಗೆಲ್ಲ ನಮಸ್ಕಾರ. ನಾವು ಈಗ ಬೆಂಡೆ ನೋಡ್ತು ಅಂತಂದರೆ ನಾವು ಈ ಭಾಗದಲ್ಲಿ ಒಂದು ಮುಖ್ಯವಾದ ಬೆಳೆಯಾಗಿ ನಾವು ರೈತರುಗಳು ಬೆಳೀತಾ ಬರ್ತಾ ಇದ್ದಾರೆ. ಈ ಬೆಂಡೆಯ ಪ್ರಾಮುಖ್ಯತೆ ನೋಡ್ತು ಅಂತಂದರೆ ಈ ಬೆಂಡೆನಲ್ಲಿ ಒಂದು ವಿಟಮಿನ್ ಅಥವಾ ಜೀವಸತ್ವ ಸಿ ಅನ್ನೋದು ಅತ್ಯಧಿಕವಾಗಿರುತ್ತೆ. ಅದರ ಜೊತೆಗೆ ಇದರಲ್ಲಿ ಸುಣ್ಣದಾಂಶನೂ ಸಹ ಜಾಸ್ತಿ ಇರೋದ್ರಿಂದ ನಾವು ಏಜ್ ಆದವರು ಅದನ್ನ ಸೇವಿಸ್ತು ಅಂತಂದರೆ ಉತ್ತಮ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಆಗ್ತಾ ಇದ್ದರೆ ಒಮೆಗಾ ತ್ರೀ, ನಾವು ಇತ್ತೀಚಿನ ದಿನಗಳು ಒಮೆಗಾ ತ್ರೀ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಈ ಒಮೆಗಾ ತ್ರೀ ಅನ್ನೋದು ಸಹ ಈ ಬೆಂಡೆನಲ್ಲಿ ಜಾಸ್ತಿ ಇದೆ. ಈ ಒಮೆಗಾ ತ್ರೀ ಇರುವ ಅಂಶ ಜಾಸ್ತಿ ಇರುವ ಕಾರಣ ನಾವು ಇದನ್ನು ಚಿಕ್ಕ ಮಕ್ಕಳಿಗೆ ಅಥವಾ ಓದ್ತಾ ಇರುವಂಥ ಮಕ್ಕಳಿಗೆ ನಾವು ಇದನ್ನು ಜಾಸ್ತಿ ಉಪಯೋಗಿಸ್ತಾ ಬಂತು ಅಂತಂದರೆ ಅವ್ರನ್ನ ಮೆದುಳು ಚುರುಕಾಗಿ ಬುದ್ಧಿವಂತಿಕೆ ಅಂಶ ಜಾಸ್ತಿ ಆಗೋದು ನಾವು ಇತ್ತೀಚಿನ ವರದಿಗಳಲ್ಲಿ ಕಂಡು ಬಂದಿರುತ್ತದೆ. ಇದನ್ನು ನಾನು ಆ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬೇಕು ಅನಿಸ್ತು. ಈಗ ನಾವು ಇಂದಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತಂದರೆ ಇದರಲ್ಲಿ ಬರುವಂಥ ಪ್ರಮುಖ ರೋಗಗಳು, ಅದರ ಲಕ್ಷಣಗಳು ಮತ್ತು ನಿರ್ವಹಣೆ ಮಾಡೋಣ. ಈಗ ಮೊದಲನೇದಾಗಿ ಈ ನಮ್ಮ ಬೆಂಡೆಯಲ್ಲಿ ಬರುವ ಮುಖ್ಯ ರೋಗ ಯಾವುದಪ್ಪ ಅಂತಂದರೆ ಹಳದಿ ನಂಜು ರೋಗ ಅಂತ. ಈ ಹಳದಿ ನಂಜು ರೋಗ ಸಾಮಾನ್ಯವಾಗಿ ನಂಜಾಣು ಸೂಕ್ಷ್ಮ ಜೀವಿಯಿಂದ ಬರುವಂಥ ರೋಗ ಆಗಿರುತ್ತೆ. ಇದು ಬೆಂಡಿ ಎಲ್ಲೆಲ್ಲಿ ಬೆಳೀತಾರೆ, ಯಾವ ಪ್ರದೇಶದಲ್ಲಿ ಬೆಳೀತಾರೆ, ಎಲ್ಲ ಪ್ರದೇಶದಲ್ಲೂ ಸಹ ಸರ್ವೆ ಸಾಮಾನ್ಯವಾಗಿ ಬರುವಂಥ ರೋಗವಾಗಿ ಕಂಡು ಬರ್ತಾ ಇದೆ ಇತ್ತೀಚೆಗೆ. ನಾನು ಮೊದಲೇ ಹೇಳ್ದಂಗೆ ಇದು ನಂಜಾಣುವಿನಿಂದ ಬರುವಂಥ ರೋಗ ಆಗಿದೆ. ಈ ರೋಗ ಬಂತು ಅಂತಂದರೆ ಆ ಬೆಳೆಯಲ್ಲಿ ಕನಿಷ್ಠ 35% ಗರಿಷ್ಠ ಅಂದರೆ 60% ತನಕ ಅಂದರೆ ಶೇಕಡ 35-60% ನಷ್ಟವನ್ನು ಅನುಭವಿಸುವಂತಹ ಸಂಭವ ಸಹ ಇರ್ತದೆ. ಮತ್ತು ಈ ರೋಗದ ಲಕ್ಷಣ ನೋಡ್ತು ಅಂತಂದರೆ ಮೊದಲನೇಗೆ ಈ ರೋಗಕ್ಕೆ ತುತ್ತಾದಂಥ ಗಿಡಗಳಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಎಲೆಗಳಲ್ಲಿ ನಾವು ನೋಡ್ತೀವಿ ತಂತುಗಳಿರ್ತವೆ, ನರತಂತುಗಳಿರ್ತವೆ, ಜೊತೆಗೆ ಎಲೆ ಇರುತ್ತೆ. ಆದರೆ ನರತಂತುಗಳು ಮಾತ್ರ ಹಳದಿ ಹಸಿರು ಬಣ್ಣಾಗಿರ್ತವೆ, ಆದರೆ ಎಲೆ ತಂತುವಿನಲ್ಲಿ ಮಧ್ಯಭಾಗದಲ್ಲಿರುವಂಥ ಭಾಗ ಮಾತ್ರ ಹಳದಿ ತಿರುಗ್ತಾ ಇರುತ್ತೆ. ಅದೇ ರೀತಿ ರೋಗ ತೀವ್ರತೆ ಆದಮೇಲೆ ಎಲ್ಲ ಎಲೆಗಳು ಸಹ ಹಳದಿ ಬಣ್ಣಕ್ಕೆ ತಿರುಗಿ ಅದು ತನ್ನ ಬೆಳವಣಿಗೆಯನ್ನು ಸಹ ಕುಂಠಿತ ಮಾಡುತ್ತೆ. ಅದ್ರ ಜೊತೆಗೆ ಈ ರೀತಿ ರೋಗಕ್ಕೆ ತುತ್ತಾದಂಥ ಗಿಡದಲ್ಲಿ ಹೂಗಳು ಹಾಗೂ ಕಾಯಿಗಳು ಸಹ ಕ್ರಮೇಣ ಕಡಿಮೆಯಾಗಿ ಈ ನಾವು ತೀವ್ರತೆ ಜಾಸ್ತಿ ಆದಂಗೆ ಈ ರೋಗದಿಂದ ಗಿಡಗಳು ಸಾಯಬಹುದು. ಜೊತೆಗೆ ಇದು ನಂಜಾಣುವಿನಿಂದ ಹರಡುವಂಥ ರೋಗ, ಜೊತೆಗೆ ನಂಜಾಣುಗಳು ಕೀಟದಿಂದ ಒಂದಿಂದ ಒಂದು ಗಿಡಕ್ಕೆ ಪ್ರಸರಣ ಆಗ್ತವೆ. ಇದು ಈ ರೋಗದ ಮುಖ್ಯ ಲಕ್ಷಣಗಳು. ಮತ್ತು ನಾವು ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಪ್ಪ ಅಂತಂದರೆ ನಾನು ಮೊದಲೇ ಹೇಳಿದೆ ಇದು ನಂಜಾಣುವಿನಿಂದ ಬರುತ್ತೆ. ಬಟ್ ಇಲ್ಲಿವರೆಗೆ ಯಾವುದೇ ರೀತಿ ನಂಜಾಣುವನ್ನೇ ನಿರ್ವಹಣೆ ಮಾಡುವಂಥ ಔಷಧಿಗಳು ನಮ್ಮಲ್ಲಿ ಇದುವರೆಗೆ ಇಲ್ಲ. ಆದ್ದರಿಂದ ಏನಪ್ಪ ಮಾಡಬೇಕು ಅಂದರೆ ಇದನ್ನು ಪ್ರಸರಣ ಮಾಡುವಂಥ ಕೀಟಗಳನ್ನ ನಾವು ತಡೆಯಿಡಬೇಕಾಗತ್ತೆ, ನಿರ್ವಹಣೆ ಮಾಡಬೇಕಾಗತ್ತೆ. ಇಲ್ಲಿ ಈ ನಂಜಾಣುವನ್ನು ಉಂಟು ಮಾಡುವಂಥ ವೈರಾಣು, ನಂಜಾಣು ರೋಗವನ್ನು ಉಂಟು ಮಾಡುವಂಥ ವೈರಾಣು ಸಾಮಾನ್ಯವಾಗಿ ವೈಟ್ ಫ್ಲೈ ಅಂತ ಹೇಳ್ತೀವಿ, ಬಿಳಿ ನೊಣ. ಅದರಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆಡುತ್ತೆ. ಆದ್ದರಿಂದ ನಾವು ಬಿಳಿ ನೊಣವನ್ನು ತಡೆಗಟ್ಟಬೇಕು ಅಂತಂದರೆ ಒಂದು ಡೈಮೆಥೈಟ್ ಅಂತ ಒಂದು ಕೀಟನಾಶಕ ಬರುತ್ತೆ. ಡೈಮೆಥೈಟ್ ಅನ್ನೋ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1.7 ml ಅಥವಾ ಇನ್ನೊಂದು ಇಮಿಡಾಕ್ಲೋಫಿಡನ್ ಸಿಗುತ್ತೆ. ನಾವೇನು ಕಾನ್ಫಿಡಾ ಅಂತ ಯೂಸ್ ಮಾಡ್ತೀವಿ, ಕಾನ್ಫಿಡಾ ಅಥವಾ ಕಾನ್ಫಿಡಾ ಪ್ಲಸ್, ಅದನ್ನು ಪ್ರತಿ ಲೀಟರ್ ನೀರಿಗೆ 0.25 ml ಹಾಕ್ಕೊಂಡು ನಾವು 10 ದಿನಕ್ಕೊಮ್ಮೆ 2 ಸಲ ಸಿಂಪಡಣೆ ಮಾಡ್ತೀವಿ ಅಂತಂದರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಅಂದರೆ ಇದು ಬೆಳೆಯ ಎಲ್ಲ ಹಂತಗಳಲ್ಲಿ ಬರ್ತದೆ ಅಂತೀರಾ, ಯಾವ ಹಂತಗಳಲ್ಲಿ ಇದು ಪ್ರಮುಖವಾಗಿ ಬರುತ್ತೆ ಬೆಳೆಯ ಹಂತಗಳಲ್ಲಿ? ಸರ್, ಉತ್ತಮವಾದ ಪ್ರಶ್ನೆ. ಆ್ಯಕ್ಚುಲಿ ಈ ನಂಜಾಣು ರೋಗ ಬೆಳೆಯ ಎಲ್ಲ ಹಂತದಲ್ಲೂ ಬರುತ್ತೆ. ಸುಮಾರು ಒಂದು ಗಿಡದ ಒಂದು 3-4 ಎಲೆ ಶುರುವಾತವಿಂದ ನಾವು ಕಟಾವು ನಿಲ್ಲಿಸೋವರೆಗೂ ಸಹ ಈ ಬೆಳೆ ಸಾಮಾನ್ಯವಾಗಿ ಬರುತ್ತೆ. ಆದರೆ ಇನ್ನೊಂದು ಅಂಶ ಏನಪ್ಪ ಅಂತಂದರೆ ಏನಾದ್ರೂ ನಿಧಾನವಾಗಿ ಅಂದರೆ ಬೆಳೆಯ ತಡ ಹಂತದಲ್ಲಿ ಬಂತು ಅಂತಂದರೆ ಇದರಿಂದ ಆಗುವಂಥ ನಷ್ಟ ಕಡಿಮೆ ಕಡಿಮೆ ಇರ್ತದೆ. ಅದೇ ಏನಾದ್ರೂ ಬೆಳೆ ನಾವು ಬಿತ್ತದ ತಕ್ಷಣ ಬಂತು ಅಂತ ಪ್ರಾರಂಭಿಕ ಹಂತದಲ್ಲೇ ಬಂತು ಅಂತಂದ್ರೆ ನಮ್ಗೆ ಯಾವುದೇ ರೀತಿ ಇಳುವರಿನೂ ಸಹ ಸಿಗೋದಿಲ್ಲ. ಅಂದರೆ ಇದು ಈಗ ಹೇಳಿದ್ರೆ ತಾವು ಇದರ ಒಂದು ನಿರ್ವಹಣೆ ಬಗ್ಗೆ, ಕೀಟನಾಶಕ ಡೈಮೆಥೈಲ್ ಸಿಂಪರಣೆ ಬಗ್ಗೆ ಹೇಳಿದ್ರಿ. ಇದು ಬರಲಾರದಂತೆ ಮಾಡಲಿಕ್ಕೆ ಏನಾದರೂ ರೈತ ಬಾಂಧವರು ಬಿತ್ತನೆಯನ್ನು ಹಿಂದೆ ಮುಂದೆ ಮಾಡ್ಕೋಬೋದಾ? ಯಾವ ಸೀಸನಲ್ಲಿ ಜಾಸ್ತಿ ಬರುತ್ತೆ, ಬರಲಾರದಂತೆ ತಡಿಬೇಕಾದ್ರೆ? ಎಸ್ ಸರ್, ನಾವು ಬರಲಾರ್ದಂಗೆ ತಡೆಗಟ್ಟೋದು ತುಂಬ ಕಷ್ಟ. ಆದರೆ ಈಗ ನಾವು ನೀವು ಹೇಳ್ದಂಗೆ ಹಂಗಾಮ್ ಯಾವ ಹಂಗಾಮಿನಲ್ಲಿ ಜಾಸ್ತಿ ಬರುತ್ತಪ್ಪ ಅಂತಂದರೆ ಮುಂಗಾರು ಹಂಗಾಮಿನಲ್ಲಿ ಈ ರೋಗ ಜಾಸ್ತಿ ಬರುತ್ತೆ. ಮುಂಗಾರು ಹಂಗಾಮಿನಲ್ಲಿ ಕೀಟಗಳ ಚಟುವಟಿಕೆ ಜಾಸ್ತಿ ಇರುವ ಕಾರಣ ಮುಂಗಾರು ಹಂಗಾಮಿನಲ್ಲಿ ಈ ರೋಗ ಜಾಸ್ತಿ ಬರುತ್ತೆ. ಆದರೆ ಹಿಂಗಾರು ಹಂಗಾಮ್ಗೆ ಹೋಗ್ತು ಅಂತಂದರೆ ಅಲ್ಲಿ ಈ ರೋಗ ಕಡಿಮೆ ಆಗುತ್ತೆ, ತೀವ್ರತೆ ಕಡಿಮೆ ಆಗುತ್ತೆ ಈ ರೋಗದ. ಆದರೆ ರೋಗ ಬರದಿರುವಂಗೆ ತಡೆಗಟ್ಟಬೇಕು ಅಂದ್ರೆ ಏನಪ್ಪ ಮಾಡಬೇಕು ಅಂತ ನಾವು ಮುನ್ನೆಚ್ಚರಿಕೆಯಾಗಿ ಒಂದು ಸ್ವಲ್ಪ ಬೇವಿನ ಅಂಶ ಇರುವಂತಹ ಕೀಟನಾಶಕಗಳನ್ನ ಸ್ಪ್ರೇ ಮಾಡ್ತಾ ಬಂತು ಅಂತಂದರೆ ನಾವು ಈ ರೋಗವನ್ನು ತಡೆಗಟ್ಟಬಹುದು ಬರದಿರೋ ರೀತಿ. ಮತ್ತೆ ಈ ಒಂದು ಹಳದಿ ನಂಜಾನು ರೋಗ ಬಿಟ್ರೆ ಬೆಂಡೆಯಲ್ಲಿ ಮತ್ತೆ ಯಾವ ಬೆಂಡೆಯಲ್ಲಿ ಇನ್ನೊಂದು ಪ್ರಮುಖವಾದ ರೋಗ ಏನಪ್ಪಾ ಅಂದ್ರೆ ಬೂದಿ ರೋಗ. ಇದಂತೂ ಸರ್ವೇ ಸಾಮಾನ್ಯ ರೋಗ, ಪ್ರತಿಯೊಂದು ಬೆಳೆಗೂ, ಈಗ ಸೂರ್ಯಪಾನ ಆಗಲಿ ಇಲ್ಲಾಂದ್ರೆ ಮೆಣಸಿನಕಾಯಿ ಆಗಲಿ, ಪ್ರತಿಯೊಂದು ಬೆಳೆಗೂ ಬರುವಂತ ರೋಗ. ಈ ಬೂದಿ ರೋಗ ಯಾವಾಗಪ್ಪ ಜಾಸ್ತಿ ಬರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ, ಅಕ್ಟೋಬರ್ ನವೆಂಬರ್ ಆ ಟೈಮಲ್ಲಿ ಏನ ಬಿತ್ತಿದಂಥ ಬೆಳೆಗೆ ಈ ಬೂದಿ ರೋಗ ಜಾಸ್ತಿ ಬರುತ್ತೆ. ಈ ಬೂದಿ ರೋಗದ ರೋಗ ಲಕ್ಷಣ ಅಂತೂ ಪ್ರತಿಯೊಬ್ಬ ರೈತ ಬಂದರೂ ಗೊತ್ತಿರುತ್ತೆ. ಏನಪ್ಪ ಆಗುತ್ತೆ ಅಂದರೆ ಎಲೆ ಮೇಲೆ ಒಂದು ಬಿಳಿ ರೀತಿಯ ಪುಡಿ ಕಂಡು ಬರ್ತದೆ. ಏನೋ ಇದಂದರೆ ಬಿಳಿ ಕಣಗಳು, ಶಿಲೀಂಧ್ರದ ಬಿಳಿ ಕಣಗಳು ಕಂಡು ಬರ್ತವೆ. ಜೊತೆಗೆ ಇದರ ತೀವ್ರತೆ ಜಾಸ್ತಿ ಆದಂಗೆ ಈ ಬಿಳಿ ಕಣಗಳು ಎಲೆ ಮೇಲೆ ಅಲ್ಲದೇ ತೊಟ್ಟು ಹಾಗೂ ಹೂವು ಮತ್ತು ಕಾಯಿ ಮೇಲೂ ಸಹ ಕಂಡುಬರ್ತವೆ. ಈ ರೀತಿ ತೀವ್ರತೆ ಜಾಸ್ತಿ ಆದಂಗೆ ರೋಗಬಾಧಿತ ಗಿಡಗಳ ಎಲೆಗಳೆಲ್ಲ ಉದುರಿ ಅದರದ್ದು ದ್ಯುತಿಶ್ಲೇಷಣ ಕ್ರಿಯೆ ಕಡಿಮೆಯಾಗಿ ನಮಗೆ ಇಳುವರಿ ಕಡಿಮೆ ಆಗೋ ಸಂಭವ ಇರ್ತದೆ. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದರೆ, ಇತ್ತೀಚೆಗೆ ನಮ್ಮದು ರೈತರ ಮನಸ್ಸಲ್ಲಿ ಹೆಂಗೆ ಬಂದೈತೆ ಅಂದರೆ, ಏನೋ ಸ್ವಲ್ಪ ಮೋಡ ಕವಿದ ವಾತಾವರಣ ಬಂತು ಮತ್ತು ಬಿಸಿಲು ಕಡಿಮೆ ಆಯಿತು ಅಂತಂದ್ರೆ ತಕ್ಷಣ ಸ್ಪ್ರೇ ಮಾಡೋಕೆ ಹೋಗ್ತಾರೆ, ಮೆಣಸಿನಕಾಯಿನಲ್ಲೇ ಆಗ್ಬೋದು ಬೆಣ್ಣೆನಲ್ಲೇ ಆಗ್ಬೋದು. ಅವ್ರ ಮನಸ್ಸಿನಲ್ಲಿ ಏನಾಯ್ತೆ ಅಂತಂದ್ರೆ ಒಂಚೂರು ಬಿಸಿಲು ಕಡಿಮೆ ಆಯಿತು ಅಂತಂದ್ರೆ ರೋಗ ಬರುತ್ತದೆ. ನಿಜ ಬಿಸಿಲು ಕಡಿಮೆಯಾಗಿ ಮೋಡ ಕವಿದ ವಾತಾವರಣ ಇತ್ತು ಅಂತಂದರೆ ರೋಗ ಬಂದೇ ಬರುತ್ತೆ. ಆದರೆ ಅಟ್ಲೀಸ್ಟ್ ಒಂದು 10% ರೋಗ ನಮಗೆ ಕಂಡು ಬಂದಾಗ ಅಷ್ಟೇ ನಾವು ಸಿಂಪಡಣೆ ಹೋಗೋಣ. ಅದು ಯಾವ ರೀತಿ ಸಿಂಪಡಣೆ, ಫಸ್ಟು ಈಗ ರೋಗ ಪ್ರಾರಂಭಿಕ ಹಂತದಲ್ಲಿದೆ ಅಂತಂದಾಗ ಯಾವ ಕಡಿಮೆ ಪ್ರಭಾವಿತ ಇರುವಂಥ ಶಿಲೀಂದ್ರನಾಶಗಳನ್ನ ಸಿಂಪಡಣೆ ಮಾಡಬೇಕು. ಅಂದರೆ ನಮಗೆ ಕಾಂಟಾಫ್ ಅಂತ ಸಿಗುತ್ತೆ ಅಥವಾ ಕಾಂಟಾಫ್ ಪ್ಲಸ್ ಅಂತ ಸಿಗುತ್ತೆ ಎಕ್ಸಾಕೋನೋಜಲು, ಅದನ್ನು ಸಿಂಪಡಣೆ ಮಾಡೋದ್ರಿಂದ ನಾವು ಇದನ್ನು ಕಡಿಮೆ ಮಾಡ್ಬೋದು. ಇಲ್ಲ ರೋಗದ ತೀವ್ರತೆ ಜಾಸ್ತಿ ಆಗ್ತೈತಪ್ಪ ಅನ್ನೋ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತಪ್ಪ ಅಂದರೆ, ಸ್ವಲ್ಪ ಜಾಸ್ತಿ ಪ್ರಭಾವ ಇರುವಂಥ ಶಿಲೀಂದ್ರನಾಶಗಳು ಅಂದರೆ ಮೈಕೋಬ್ಯುಟನಲ್ ಅಂತ ಸಿಗುತ್ತೆ ಮಾರ್ಕೆಟ್ನಲ್ಲಿ, ನಮಗೆ ಬೂಮ್ ಅಂತ ಹೆಸರಲ್ಲಿ ಸಿಗ್ತದೆ, ಇಂಥ ಶಿಲೀಂದ್ರನಾಶಕವನ್ನು ನಾವು ಸಿಂಪಡಣೆ ಮಾಡ್ಬೋದು. ನಾ ಹೇಳಿದೆ ಎಕ್ಸಾಕೋನೋಜಲ್ ಅಂತ ಹೇಳಿದೆ, ಈ ಎಕ್ಸಾಕೋನೋಜಲ್ನ ಪ್ರತಿ ಲೀಟರ್ ನೀರಿಗೆ ಒಂದೇ ಮೇಲೆ ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಅಥವಾ ತೀವ್ರತೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಮೈಕೋಬ್ಯುಟನಲ್ ಅನ್ನೋ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.4 gram ಹಾಕೊಂಡು ನಾವು ಸಿಂಪಡಣೆ ಮಾಡ್ತೀವಿ ಅಂತಂದರೆ ಈ ರೋಗವನ್ನು ತಡೆಗಟ್ಬೋದು. ಬೈ ಚಾನ್ಸ್ ಏನಾದರೂ ನಮ್ಮ ಬೆಳೆಯ ಅವಧಿಯಲ್ಲಿ ಅಥವಾ ರೋಗ ಬಂದಿರುವಂತಹ ಅವಧಿಯಲ್ಲಿ ಏನಾದರೂ ಸ್ವಲ್ಪ ಜೋರಾಗಿ ಮಳೆ ಬಂದ್ರೂ ಸಹ ಈ ರೋಗ ನಾವು ಒಂದು 50-60% ತನಕ ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ವಾಶ್ಔಟ್ ಆಗಿಬಿಡುತ್ತದೆ, ವಾಶ್ಔಟ್ ಆಗುತ್ತೆ. ಅಂದ್ರೆ ಅಂತ ಜಾಸ್ತಿ ನಷ್ಟವನ್ನು ಉಂಟು ಮಾಡುವಂತಹ ರೋಗ ಅಲ್ಲ, ಆದ್ರೆ ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅಂದ್ರೆ ಎಲ್ಲಾ ಹಂತಗಳಲ್ಲಿ ಬರುತ್ತಂತ, ಎಲ್ಲಾ ಹಂತದಲ್ಲಿ ಬರುತ್ತೆ, ಎಲ್ಲಾ ಹಂತಗಳಲ್ಲಿ. ಪ್ರಮುಖವಾಗಿ ಏನಪ್ಪ ಅಂದ್ರೆ ವಾತಾವರಣದ ಅಂಶ ಪ್ರಮುಖವಾದ ಇದನ್ನ ಅಂದ್ರೆ ವಾತಾವರಣದಲ್ಲಿ ಜಾಸ್ತಿ ಹ್ಯೂಮಿಡಿಟಿ ಇದ್ರೆ ಬರುತ್ತೆ, ಆರ್ದ್ರತೆ ಜಾಸ್ತಿ ಇತ್ತು ಅಂದ್ರೆ ತೇವಾಂಶ ಮತ್ತೆ ಉಷ್ಣಾಂಶ ಕಡಿಮೆ ಆಯ್ತು ಅಂತಂದ್ರೆ ಈ ರೋಗ ಜಾಸ್ತಿ ಬರುತ್ತೆ. ಅಂದ್ರೆ ಬೆಂಡೆ ಬೆಳೆಯಲ್ಲಿ ಪ್ರಮುಖವಾಗಿ ಇವೆರಡು ರೋಗಗಳು ಮಾತ್ರ ಬರ್ತಾವೆ, ಇವೆರಡು ರೋಗ ಇದೆ ಸರ್. ಅದ್ರ ಜೊತೆಗೆ ಇನ್ನೊಂದು ಎಲೆ ಚುಕ್ಕೆ ರೋಗ ಅನ್ನೋದನ್ನು ಸಹ ಕಂಡು ಬರುತ್ತೆ, ಬಟ್ ನಮ್ಗೆ ಅದು ಆರ್ಥಿಕ ನಷ್ಟವನ್ನೇನು ಉಂಟು ಮಾಡೋದಿಲ್ಲ. ಈ ಎಲೆ ಚುಕ್ಕೆ ರೋಗ ಏನ ಬಂತು ಅಂತ ನಾನು ಮೊದಲು ಹೇಳದ್ನಲ್ಲ ಎಕ್ಸಾಕೋನೋಜಲ್ ಅಂತ, ಅದು ಎಲೆ ಮೇಲೆ ಸಣ್ಣ ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಕಾಣಕ್ಕೆ ಶುರು ಆಗ್ತವೆ. ಅದು ಸ್ವಲ್ಪ ನಮ್ಗೆ ಜಾಸ್ತಿ ಹಂತದಲ್ಲಿ ಕಾಣಿಸ್ತಾ ಐತೆ ಅಂತಂದ್ರೆ ಸಾಮಾನ್ಯವಾಗಿ ಇದು ಬೂದಿ ರೋಗ ಜೊತೆಲೆ ಬರ್ತಾ ಇರುತ್ತೆ. ಏನೋ ನಮ್ಗೆ ಎಲೆ ಚುಕ್ಕೆ ರೋಗನು ಕಾಣಿಸ್ತಾ ಇದೆ ಅಂತಂದ್ರೆ ಒಂದು ಕಾರ್ಬನ್ಡೈಸಿಂಗ್, ಏನು ನಮಗೆ ಮಾರ್ಕೆಟ್ನಲ್ಲಿ ಬೇವಿಸ್ಟಿನ್ ಅಂತ ಸಿಗುತ್ತೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 1 gram ಅಥವಾ ಎಕ್ಸಾಕೋನೋಜಲ್ ಅದನ್ನು ನಾವು ಸಿಂಪಡಣೆ ಮಾಡ್ತು ಅಂತಂದರೆ ಈ ಎಲೆ ಚಿಕ್ಕ ರೋಗನ ನಾವು ನಿರ್ವಹಣೆ ಮಾಡ್ಬೋದು. ಆದರೆ ನಮ್ಮ ಭಾಗದಲ್ಲಿ ಇದರ ಪ್ರಭಾವ ಅಷ್ಟಿಲ್ಲ. ಈಗ ಒಟ್ಟಾರೆ ಬೆಂಡೆ ಬೆಳೆಯನ್ನ ಬೆಳೆಯುವಂತ ರೈತರು ಯಾವ ಒಂದು ಸೀಸನ್ನಲ್ಲಿ ಬೆಂಡೆಯನ್ನ ಬೆಳೆದ್ರೆ ಒಳ್ಳೆ ಇಳುವರಿ ಪಡಿಬಹುದು ರೋಗ ಮುಕ್ತವಾಗಿ? ಸರ್, ಇಳುವರಿ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ನಮಗೆ ಮುಂಗಾರು ಹಂಗಾಮ್ನಲ್ಲಿ ಬೆಳೆಯಿತು ಅಂತಂದ್ರೆ ಇಳುವರಿ ಉತ್ತಮ ಬರುತ್ತೆ. ಮುಂಗಾರು ಹಂಗಾಮ್ನಲ್ಲಿ ರೋಗ ಮೊದಲೇ ಹೇಳ್ದಂಗೆ ನಾನು, ಮುಂಗಾರು ಹಂಗಾಮ್ನಲ್ಲಿ ಹಳದಿ ನಂಜಾಣು ರೋಗ ಜಾಸ್ತಿ ಬರುತ್ತೆ. ನಾವು ಇದನ್ನ ಹಳದಿ ನಂಜಾಣು ರೋಗವನ್ನ ಕೆಲವು ಬೇವಿನಾಂಶ ಇರುವಂತಹ ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ಕೊಂಡು ನಾವು ತಡೆಗಟ್ಟು ಅಂತಂದ್ರೆ ನಾವಿಲ್ಲಿ ಉತ್ತಮವಾದ ಇಳುವರಿಯನ್ನ ಪಡಿಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸರ್ ಸ್ವಲ್ಪ ಜನಗಳು ಏನ್ ಮಾಡ್ತಾ ಇದಾರೆ, ಇವನ್ ಪಾಲಿ ಹೌಸ್ ಅಲ್ಲಿ ಇಲ್ಲ ನೆಟ್ ಹೌಸ್ ಅಲ್ಲೂ ಸಹ ಬೆಂಡಿ ಬೆಳೆಯೋಕೆ ಶುರು ಮಾಡಿದ್ದಾರೆ. ಅಂತ ರೈತರಿಗೆ ನಾನು ಏನಪ್ಪ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಅಲ್ಲಿ ನಾವು ಜಾಸ್ತಿ ಈ ಟ್ರ್ಯಾಕ್ಟರ್ಗಳಿಂದ ಪ್ಲೋ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ನಾವು ಏನು ಬೇಸಾಯ ಕ್ರಮಗಳೇನಂತೀವಿ ಅದು ಜಾಸ್ತಿ ಮಾಡೋಕ್ಕಾಗ್ತಾ ಇರೋದಿಲ್ಲ. ಹಂಗಾಗಿ ಅಲ್ಲಿ ಸ್ವಲ್ಪ ಜಂತು ಹುಳುಗಳ ಕಾಟ ಜಾಸ್ತಿ ಆಗ್ಬಹುದು ಅಂತ ಅನ್ಸುತ್ತೆ. ಹಂಗೇನಾದ್ರೂ ಪಾಲಿ ಹೌಸ್ ನಲ್ಲಿ ಬೆಂಡಿ ಬೆಳೆಯುವಂತ ರೈತರಿಗೆ ಏನಪ್ಪಾ ಅಂದ್ರೆ, ನಮಗೆ ಬೇರುಗಂಟು ರೋಗ ಅನ್ನೋದೊಂದು ಸಾಮಾನ್ಯವಾಗಿ ಬರುವಂತ ರೋಗ ಇದೆ. ಅದು ಓಪನ್ ಪ್ಲೇಸ್ ಅಲ್ಲಿ ಜಾಸ್ತಿ ಬರಲ್ಲ, ಆದ್ರೆ ಎಲ್ಲಿ ಪಾಲಿ ಹೌಸ್ ಅಲ್ಲಿ ಅಥವಾ ನೆಟ್ ಹೌಸ್ ಅಲ್ಲಿ ಬೆಳೀತಾರೆ ಅಲ್ಲಿ ಬರುವಂತ ರೋಗ ಇರ್ತದೆ. ಇದ್ರದ್ದು ರೋಗ ಲಕ್ಷಣ ಹೆಂಗಪ್ಪ ಇರುತ್ತೆ ಅಂತಂದ್ರೆ, ಮೊದಲಿಗೆ ನಾವು ನೋಡ್ತು ಅಂತಂದ್ರೆ ಗಿಡ ಮಾಮೂಲಿ ಗಿಡಗಳಿಗಿಂತ ಈ ರೋಗ ಬಾಧಿತ ಗಿಡ ಬೆಳವಣಿಗೆ ಕುಂಠಿತ ಇರುತ್ತೆ, ಅಂದ್ರೆ ಸ್ಲೋ ಗ್ರೋತ್ ಇರ್ತದೆ ಒಂದು. ಮತ್ತೆ ಅದೇ ರೀತಿ ಸ್ವಲ್ಪ ದಿನ ಆದ್ಮೇಲೆ ಅದು ಸ್ಲೋ ಆಗಿ ಸ್ವಲ್ಪ ದಿನ ಆದ್ಮೇಲೆ ಅದು ಈ ರೀತಿ ರೋಗ ಬಾಧಿತ ಗಿಡ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಅವಾಗ ನಮ್ಮ ಮನಸ್ಸಿಗೆ ನಮಗೆ ನಮ್ಮ ಅನುಭವದ ಮೇರೆಗೆ ನಾವೇನಾದ್ರೂ ಆ ಗಿಡನ ಕಿತ್ ನೋಡ್ತು ಅಂತಂದ್ರೆ ಬೇರ್ನಲ್ಲಿ ಸಣ್ಣ ಸಣ್ಣ ಸಣ್ಣ ಗಂಟುಗಳು ಕಾಣಿಸ್ತಾ ಇರ್ತವೆ. ಇಂಥದ್ದೇನಾದ್ರೂ ಯಾವ್ದಾರ ರೈತರಿಗೆ ಏನಾದರೂ ನೀವು ನಿಮ್ಮ ಪ್ರದೇಶಗಳಲ್ಲಿ ಕಂಡು ಬಂದಿದ್ದೆ ಆದಲ್ಲಿ ದಯವಿಟ್ಟು ನೀವು ಫಸ್ಟು ನಿಮ್ಮ ಕ್ರಾಪ್ನ ಚೇಂಜ್ ಮಾಡಿ. ಯಾಕಂದ್ರೆ ಇದು ಒಂದ್ಸಲ ಪಾಲಿ ಹೌಸ್ ಅಲ್ಲಿ ಅಥವಾ ನೆಟ್ ಹೌಸ್ ಅಲ್ಲಿ ಬಂತು ಅಂತಂದ್ರೆ ಎಂಟೈರ್ ನೆಟ್ ಹೌಸೇ ಹಾಳಾಗುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ನೆಕ್ಸ್ಟ್ ತಕ್ಷಣ ನಿಮ್ಮ ಬೆಳೆನ ಚೇಂಜ್ ಮಾಡಿ. ಬೆಳೆ ಚೇಂಜ್ ಮಾಡಿ ಅಂತಂದ್ರೆ ಚೆಂಡು ಹಾಕಂತು ಅಂತಂದ್ರೂ ಸಹ ನಾವು ಇನ್ನಿ ಜಂತು ಹುಳ ಅಥವಾ ನೆಮಟೋಡ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ನಿರ್ವಹಣೆ ಮಾಡಬಹುದು. ಅದ್ ಬಿಡ್ತು ಅಂತಂದ್ರೆ ಈಗ ಯಾವ್ದಾದ್ರು ಜಂತು ಹುಳು ನಾಶಕ ಅದೆಲ್ಲ ನಾವು ಹೇಳ್ತೀವಿ ಅಂತಂದ್ರೆ ನೆಮಗಾನ್ ಅಥವಾ ನೆಮಪಾಸ್ ಅಂತ ಸಿಗ್ತವೆ, ಆದ್ರೂ ಸಹ ಇವು ಅಷ್ಟು ಪ್ರಭಾವ ಆಗಿರೋದಿಲ್ಲ. ನಮ್ಗೆ ಬೆಸ್ಟ್ ಅಂತಂದ್ರೆ ಬೆಳೆ ಪರಿವರ್ತನೆ ಹೋಗ್ಬೇಕಾಗತ್ತೆ. ಒಳ್ಳೇದು ಅಜಿತ್ ಕುಮಾರ್ ಅವರು, ಇದುವರೆಗೆ ನೀವು ಹೇಳಿದಂಗೆ ಮಳೆಗಾಲದಲ್ಲಿ ಬೆಂಡೆಯನ್ನು ಬೆಳೆದ್ರಿಂದ ಒಳ್ಳೆ ಇಳುವರಿಯನ್ನು ಪಡಿಬಹುದು, ರೋಗ ನಿರ್ವಹಣೆನ ಚೆನ್ನಾಗಿ ರೈತರು ನೀವು ಹೇಳಿದಂಥ ವಿಚಾರವನ್ನು ಗಮನಿಸಿ ಬೆಂಡೆ ಬೆಳೆಯನ್ನು ಬೆಳೆಯುವಂಥ ರೈತರು ಮಾಡಿದ್ದಾದರೆ ಒಳ್ಳೆಯ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಬೆಂಡೆ ಬೆಳೆಯಲ್ಲಿ ಬರುವ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ಕೆಲವು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿಯನ್ನು ಬೆಳೆಯುವುದರಿಂದ ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡಲು ಉಪಯೋಗಿಸಬಹುದು. ಇನ್ನು ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿಯನ್ನು ಹೆಚ್ಚಿಸಬಹುದು. ಜೊತೆಗೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮಾವಿನಲ್ಲಿ ಜಿಗು ಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬುಪ್ರೋಪೆಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಲಿಯಂ ಲೆಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹಿಂಗಾರಿ ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಜೋಳದಲ್ಲಿ ಬೆಂಕಿ ಹುಳುವಿನ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬ್ಯಾರಿಲ್ ಅಥವಾ 2 ಮಿಲಿಲೀಟರ್ ಮೆಲಾಥಿಯಾನ್ 50 ECಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 50% ತೆನೆಗಳು ಹೊರಬಂದಾಗ ಸಿಂಪಡಿಸಬೇಕು. ಇದೇ ಸಿಂಪರಣೆಯನ್ನು ಮತ್ತೆ 4-6 ದಿನಗಳ ನಂತರ ಕೈಗೊಳ್ಳಬೇಕು. ಇನ್ನು ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ್ ಕೀಟದ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲ್ಲಿ ಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆ ಮಾಡಬೇಕು. ಇದರಿಂದಾಗಿ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಇನ್ನು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯಾವಕಾಶ ಕಡಿಮೆ ಇದ್ದು ಆದಷ್ಟು ಬೇಗನೆ ಕಟಾವನ್ನು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟಿಗೆ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮಾಮೆಕಿನ್ ಬೆಂಜೋಯೇಟ್ 5 SG ಅಥವಾ 1 ಮಿಲಿಲೀಟರ್ ಕ್ಲೋರೋಪೆನಿಪೈರ್ 10 SC ಅಥವಾ 0.75 ಮಿಲಿಲೀಟರ್ ನೌಲುರಾನ್ 10 ECಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಾಂಸ ಅಥವಾ ಮೊಟ್ಟೆ ಕೋಳಿ ಮರಿಗಳ ಆರೋಗ್ಯವಂತ ಬೆಳವಣಿಗೆಗೆ ವೈಜ್ಞಾನಿಕ ರೀತಿಯಲ್ಲಿ 2-3 ವಾರದವರೆಗೆ ಕೃತಕವಾಗಿ ಕಾವು ಕೊಡುವುದು ಈ ಸಮಯದಲ್ಲಿ ಅಗತ್ಯವಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ರೈತ ಬಾಂಧವರಿಗೆ ಬೇಕಾಗಿತ್ತಂತಂದರೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಅಥವಾ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಬಹುದು. ಕೇಳಿರ ರೈತ ಬಾಂಧವರೇ, ಇದುವರೆಗೆ ಕೆಲವು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮತ್ತೆ ನಾಳೆ ಭೇಟಿಯಾಗೋಣಲ್ಲ. ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳಿ ರಾಯಚೂರು ಮತ್ತು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಕಳುಹಿಸಿದ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ 4,420 ರೂಪಾಯಿಯಿಂದ 4,696 ರೂಪಾಯಿ, ಹತ್ತಿ ಹೈಬ್ರಿಡ್ 44 9,000 ರೂಪಾಯಿಯಿಂದ 10,300 ರೂಪಾಯಿ, ನೆಲಗಡಲೆ ಶೇಂಗಾ ಘುಂಗ್ರಿ 4,089 ರೂಪಾಯಿಯಿಂದ 6,229 ರೂಪಾಯಿ, ಈರುಳ್ಳಿ 7 ರೂಪಾಯಿಯಿಂದ 2,420 ರೂಪಾಯಿ, ಭತ್ತ ಸೋನಾ ಮಸೂರಿ 1,289 ರೂಪಾಯಿಯಿಂದ 2,025 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 5,906 ರೂಪಾಯಿಯಿಂದ 6,080 ರೂಪಾಯಿ, ತೊಗರಿ ಕೆಂಪು 4,044 ರೂಪಾಯಿಯಿಂದ 6,405 ರೂಪಾಯಿ, ತೊಗರಿ ಬಿಳಿ 4,111 ರೂಪಾಯಿಯಿಂದ 6,235 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಒಣಮೆಣಸಿನಕಾಯಿ ಸ್ಥಳೀಯ

ಮೂರು ಪಾದ ಮೂರು